ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಸರಿಯೂ ಆಗದು ನಿರಾಸರೇ ಬೆನ್ನು ಸಿಗುವುದು ಸಂಕಷ್ಟದ ಕೊಡುಗು ಬಳೆವು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಕುಮಟಾ ತಾಲೂಕು ಮಿರ್ಜಾನಿನ ಮಾಜಿ ಲೆಫ್ಟಿನೆಂಟ್ ಕರ್ನಲ್ ಆಗಿರುವ ಪಾಂಡುರಂಗ್ ಎಂ ನಾಯ್ಕ ಅವರ ತೋಟಗಾರಿಕೆ ಅನುಭವಗಳನ್ನು ಈಗ ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಕರ್ನಲ್ ಪಿಎಂ ನಾಯ್ಕ ಅವರಿದ್ದಾರೆ. ಇವರು ಮಿಲಿಟ್ರಿ ಒಳಗೆ ದೇಶದ ವಿವಿಧ ಭಾಗಗಳಲ್ಲಿ ಕೆಲಸವನ್ನು ಮಾಡಿ 36 ವರ್ಷ ಅಲ್ಲಿ ದುಡಿದು ಆ ನಂತರ ಅವರು ಅನೇಕ ಯುದ್ಧ ನಡೆಯುವಂಥ ಸಂದರ್ಭದೊಳಗೆ ಭಾರತವನ್ನು ಪ್ರತಿನಿಧಿಸಿ ಬಂದಂಥವರು. ಬಾಂಗ್ಲಾದೇಶ ವಾರ ಆಗ್ಬೋದು ಅಥವಾ ಶ್ರೀಲಂಕಾಕ್ಕೆ IPKF ಕಳಿಸಿತ್ತಲ್ಲ ಆವಾಗೂ ಕೂಡ ಅವರು ಭಾಗವಹಿಸಿದ್ದಾರೆ. ಮತ್ತು ದೇಶದ ವಿವಿಧ ರಾಜ್ಯಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿ ಸರ್ಕಾರ ಅವರಿಗೆ ಇಲ್ಲಿ ಕುಮಟಾ ಹತ್ರ ಮಿರ್ಜಾನ್ ಹತ್ರ 1-2 ಎಕರೆ ಸರ್ಕಾರನೇ ಮಂಜೂರು ಮಾಡಿದೆ. ಅದೊಂಥರ ಕಲ್ಲು ಭೂಮಿನೇ. ಆ ಕಲ್ಲು ಭೂಮಿ ಒಂದು ಮನೆ ಕಟ್ಟಲಿಕ್ಕೆ ಭಾಳ ಚಂದ ಅನ್ನೋದು ಜೊತೆಗೆ ಹೈವೇಗೆ ಸಮೀಪ ಆಗತ್ತೆ ಅನ್ನುವಂಥದ್ದು. ಮತ್ತು ಇಲ್ಲಿ ಕೃಷಿ ಮಾಡೋದು ಒಂದು ಸಾಹಸ. ಅಲ್ಲಿ ಕಲ್ಲು ಭೂಮಿ ಆಗಿರೋದ್ರಿಂದ ಅದನ್ನು ತೋಡಿ ಅಲ್ಲಿ ಮಣ್ಣು ಹಾಕಿ ಗಿಡ ನೆಟ್ಟು ಇವೆಲ್ಲವನ್ನು ಕೂಡ ಮಾಡಬೇಕು. ಅಂದರೆ ಅವರಿಗೆ ನಮಗೆ ಲಾಭ ಬರಲಿ ಅಂತಲ್ಲ, ಒಂದು ಹಸಿರನ್ನು ಉಕ್ಕಿಸ್ಬೇಕು ನಮ್ಮ ಭೂಮಿಯಲ್ಲಿ ಅನ್ನುವಂಥ ಆಶೆ. ಈ ನಿಟ್ಟಿನೊಳಗೆ ಅವರು ಎಲ್ಲವನ್ನು ಕೂಡ ಎಂಜಾಯ್ ಮಾಡ್ತಾರೆ. ಇಲ್ಲಿ ರಿಟೈರ್ಡ್ ಆದಂಥ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಕೂಡಿಸಿ ವರ್ಷದಲ್ಲಿ ಒಂದ್ಸರಿ ಗೆಟ್ ಟುಗೆದರ್ ಅಂತ ಮಾಡ್ತೀವಲ್ಲ, ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಮತ್ತು ಈ ಎಕ್ಸ್ ಸರ್ವಿಸ್ ಮ್ಯಾನ್ ಒಂದು ಏನಾದರೂ ಅವರಿಗೆ ಕುಟುಂಬಕ್ಕೆ ಅಂತಿಂಥ ಸಮಸ್ಯೆಗಳು ಬಂದರು, ಪೆನ್ಷನ್ ಸಮಸ್ಯೆ ಬಂತು, ಆ ಸಮಸ್ಯೆ ಬಂತು ಅಂತೇಳಿದ್ರೆ ಅವರಿಗೆ ಸಹಾಯವನ್ನು ಕೂಡ ಇವರು ಮಾಡ್ತಾರೆ. ಒಂದು ರೀತಿಯಿಂದ ಸಮಾಜ ಸೇವೆ ಆಗ್ಬೋದು, ದೇಶ ಸೇವೆ ಆಗ್ಬೋದು, ಯುವಕರಿಗೆ ಪ್ರೋತ್ಸಾಹ ಕೊಡುವಂಥದ್ದಾಗಿರ್ಬೋದು, ಕೃಷಿಯನ್ನು ಕೂಡ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಅವರು ಅತ್ಯಂತ ಪ್ರೀತಿಯಿಂದ ಮಾಡ್ತಾಯಿದ್ದಾರೆ. ಹೇಗೆ ಇವನ್ನೆಲ್ಲನೂ ಮಾಡ್ತಾಯಿದ್ದಾರೆ ಕೇಳೋಣ. ನಮಸ್ಕಾರ ನಾಯ್ಕ ಅವರು. ನಮಸ್ಕಾರ. ನೀವು ನಮ್ಮ ಊರಿಗೆ ಬಂದಿದ್ರೆ, ನಮ್ಮ ಮನೆಗೆ ಬಂದಿದ್ರೆ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಭೂಮಿ 2 ಎಕರೆ ನಿಮಗೆ ಸರ್ಕಾರದವರು ಮಂಜೂರು ಮಾಡಿದ್ರು, ಅಲ್ಲೇ ಬಂದು ಮನೆ ಕಟ್ಟಬೇಕು, ತೋಟ ಮಾಡಬೇಕು ಅನ್ನೋಕ್ಕಿಂತ ಪೂರ್ವದಲ್ಲಿ ನೀವು ನಮ್ಮ ಭಾರತದ ಮಿಲಿಟ್ರಿ ಸೇವೆಯಲ್ಲಿ ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡಿದಿರಿ, ಆ ಒಂದು ಸ್ವಲ್ಪ ಅನುಭವವನ್ನು ನಮ್ಮ ಜೊತೆ ಸ್ಥೂಲವಾಗಿ ಹಂಚಿಕೊಳ್ತೀರಿ? 1966 ಜನವರಿಯಲ್ಲಿ ನಾನು ಇಂಡಿಯನ್ ಆರ್ಮಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸೇರಿಕೊಂಡಿದ್ದೆ. ಅದರ ನಂತರ ಸತತವಾಗಿ 36 ವರ್ಷ ಸುಮಾರು ನಾನು ಸೇವೆ ಮಾಡಿದ್ದೇನೆ. ಅದರಲ್ಲಿ ನನಗೆ ಬೇರೆ ಬೇರೆ ರ್ಯಾಂಕ್ನಲ್ಲಿ ಪ್ರಮೋಷನ್ ಆಗ್ತಾ ಹೋಯಿತು ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ನಾನು ಸರ್ವಿಸ್ ಮಾಡಿದ್ದೇನೆ. ಮುಖ್ಯವಾಗಿ ಉತ್ತರ ಹಿಂದೂಸ್ತಾನದಲ್ಲಿ ಬಾರ್ಡರ್ ಏರಿಯಾದಲ್ಲಿ ಕೆಲಸ ಮಾಡಿದ್ದೇನೆ. 1971 ಭಾರತ ಬಾಂಗ್ಲಾದೇಶ ಯುದ್ಧದಲ್ಲಿ ನಾನು ಬಾಂಗ್ಲಾದೇಶದಲ್ಲಿ ಸೇವೆ ಮಾಡಿದ್ದೇನೆ. ಅದರ ನಂತರ 1988-89-90 ನಾನು ಶ್ರೀಲಂಕಾದಲ್ಲಿ ಐ ಪಿ ಕೆ ಎಫ್ ಸಂಘನೂ ಸೇವೆ ಮಾಡಿದ್ದೇನೆ. ಮಿಲಿಟ್ರಿ ಸೇವೆ ಹೇಳಿದ್ರೆ ಅದೊಂದು ಸುಲಭದ ಕೆಲಸ ಅಲ್ಲ, ಭಾಳ ಡಿಫಿಕಲ್ಟು, ಲೈಫು ಡಿಫಿಕಲ್ಟ್ ಇರ್ತದೆ. ಆದರೂ ದೇಶದ ಮುಂದೆ ಅದೆಲ್ಲ ನಮ್ಮ ಡಿಫಿಕಲ್ಟಿ, ಪರ್ಸ್ನಲ್ ಏನು ಡಿಫಿಕಲ್ಟಿ ಇದೆ ಅದೇನು ಅಡೆತಡೆ ಮಾಡೋದಿಲ್ಲ. ನಮಗೆ ಒಂದೇ ಗುರಿ ಹೇಳಿದ್ರೆ ನಾವು ಸೇವೆ ಮಾಡಬೇಕು, ದೇಶವನ್ನು ರಕ್ಷಣೆ ಮಾಡಬೇಕು ಮತ್ತು ನಮ್ಮ ಗಡಿಯನ್ನು ರಕ್ಷಣೆ ಮಾಡಬೇಕು ಹೇಳೋದು. ಅದರಿಂದ ಎಲ್ಲರೂ ಅದೇ ಒಂದೇ ಮತದಿಂದ ನಾವು ಆರ್ಮಿ ಆಗಲಿ, ನೇವಿ ಆಗಲಿ, ಏರ್ಫೋರ್ಸ್ನವರಾಗಲಿ ಅದೇ ಗುರಿ ಇಟ್ಟುಕೊಂಡು ನಾವು ದೇಶ ಸೇವೆ ಮಾಡ್ತೇವೆ. ಅದರಲ್ಲಿ ಒಬ್ಬವ ನಾನು ಪರ್ಸ್ನಲಿ ಒಬ್ಬವನೊಂದು ವಿಷಯ ಬರುವುದಿಲ್ಲ, ಅದರಲ್ಲಿ ಸಾಮೂಹಿಕ ಸಕ್ಸಸ್ ನಾವು ಅಚೀವ್ ಮಾಡಲಿಕ್ಕೆ ಅದನ್ನು ಮಾಡ್ತಾ ಇರ್ತೇವೆ. ಮತ್ತು ಅದೇ ಪ್ರಕಾರ ನಾನು ಸೇವೆ 36 ವರ್ಷ ಮಾಡಿದ್ದೇನೆ. ಅದರ ನಂತರ ನಾನು ರಿಟೈರ್ ಆದ ನಂತರ ಭಾರತ ಸರ್ಕಾರದ ಗ್ರಾಮೀಣ ವಿಕಾಸ ಮಂತ್ರಾಲಯದಲ್ಲೂ ಒಂದು 7-8 ವರ್ಷ ನಾನು ನ್ಯಾಷನಲ್ ಲೆವೆಲ್ ಮಾನಿಟರ್ ಆಗಿ ಕೆಲಸ ಮಾಡಿದ್ದೇನೆ. ಅದು ಫುಲ್ ಟೈಮ್ ಕೆಲಸ ಇರಲಿಲ್ಲ, ಒಂದು 3 ತಿಂಗಳಲ್ಲಿ ಒಂದು ಡಿಸ್ಟ್ರಿಕ್ಟ್ ನನಗೆ ಸಿಕ್ತಿತ್ತು. ಅಲ್ಲಿ ಆ ಡಿಸ್ಟ್ರಿಕ್ಟಿಗೆ ಹೋಗಿ ಗ್ರಾಮೀಣ ವಿಕಾಸ ಮಂತ್ರಾಲಯದಿಂದ ಎಷ್ಟು ಫಂಡ್ ಬರ್ತದೆಯೋ ಅದರ ಕೆಲಸ ಎಲ್ಲ ನಾನು ಮಾನಿಟರ್ ಮಾಡ್ತಿದ್ದೆ ಮತ್ತು ಭಾರತ ಸರ್ಕಾರಕ್ಕೆ ರಿಪೋರ್ಟ್ ಕಳಿಸ್ತಿದ್ದೆ. ಅದರ ನಂತರ ಇದರ ಸಂಘಟನೆ ನಾನು ಸ್ವಲ್ಪ ರಿಟೈರ್ ಆದ ನಂತರ ನನಗೆ ಸಿಕ್ಕಿದ್ದು 1971 ಬಾಂಗ್ಲಾದೇಶ ವಾರದ ನಂತರ 2 ಎಕರೆ ಜಮೀನು ಸಿಕ್ಕಿತ್ತು. ಅದನ್ನು ಡೆವಲಪ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಲೋಲಿ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೆ. ಪೂರ್ತಿ ನಾನು ರಿಟೈರ್ ಆಗಿ ಊರಿಗೆ ಬಂದ ನಂತರ ಅದರ ಮೇಲೆ ಹೆಚ್ಚಿಗೆ ಈಗ 12-13 ವರ್ಷದಿಂದ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಒಂದು ಗ್ರೀನ್ ಲ್ಯಾಂಡ್ ಆಗಿ ಮಾಡಬೇಕು ಹೇಳೋ ಉದ್ದೇಶದಿಂದ ಅದನ್ನು ಡೆವಲಪ್ ಮಾಡ್ತಾ ಇದ್ದೇನೆ. ಒಂದು ಬಾವಿ ತೊಡೋದು ಅಥವಾ ಇಂಗು ಗುಂಡಿ ಮಾಡೋದು ಅಥವಾ ಗಿಡಗಳನ್ನು, ತೆಂಗಿನ ಗಿಡ ನೆಡೋದು, ಮಾವಿನ ಗಿಡವನ್ನು ಹೆಚ್ಚಾಗಿ ನಾನು 100 ಆಪೂಸ್ ಮಾವಿನ ಗಿಡ ಹಚ್ಚಿದ್ದೇನೆ. ಈ ಇದರಲ್ಲಿ ಒಳ್ಳೆ ಫಲ ಬರ್ತದೆ. ಗೇರು ಇಲ್ಲಿ ಅದು ಈ ಕೋಸ್ಟಲ್ ಏರಿಯಾದಲ್ಲಿ ಗೇರು ಒಂದು ವಿಶೇಷವಾದ ಇದು, ಅದು ಸಲ ಹಚ್ಚಿದ್ದೇನೆ. ಮತ್ತು ಬೈ ಪ್ರಾಡಕ್ಟ್ ಆಗಿ ಎಲ್ಲ ವೀಳ್ಯದೆಲೆನೋ ಅಥವಾ ಮೆಣಸಿನಕಾಳೆಂದು ಅಥವಾ ಅಡಿಕೆ ಇದು ಗಿಡನೋ ಹೂವಿನ ಗಿಡ ಎಲ್ಲವನ್ನು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಬೆಳೆಯನ್ನು ಹಾಕಿ ಮಾಡಿ ನಾನು ಮಾಡ್ತಾ ಇದ್ದೇನೆ. ಇದರಿಂದ ನನಗೆ ಈ ಮೊದಲೇನು ನನ್ನ ಇನ್ವೆಸ್ಟ್ಮೆಂಟಿಗೆ ಈಗ ಸ್ವಲ್ಪ ರಿಟರ್ನ್ ಬರ್ತಾ ಇದೆ. ಕೊಂಚ ಭೂಮಿ ತಗೊಂಡಾಗ ಅಥವಾ ಸರ್ಕಾರನೇ ನೀವು ಮಂಜೂರು ಮಾಡಿದಾಗ ಇಲ್ಲಿ ಕೃಷಿ ಮಾಡೋದು ಎಷ್ಟು ಡಿಫಿಕಲ್ಟಿನೂ, ಮತ್ತು ಮನೆ ಕಟ್ಟಲಿಕ್ಕೆ ಚಂದ ಇದೆ, ಇಲ್ಲಿ ಈ ವಾತಾವರಣ ಸುತ್ತು ಕಡೆ ಹಸಿರು ಇದೆ, ಅಗದಿ ಚಂದನ ಮನೆ ಕಟ್ಟಬಹುದು, ಮತ್ತೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೃಷಿಯನ್ನು ಮಾಡಬಹುದು ಅಂತ ಖುಷಿಗಾಗಿ ಜಾಸ್ತಿ ಇಲ್ಲಿ ಮಾಡಿದ್ದು. ಖುಷಿಗಾಗಿ ಮಾಡಿದ್ದು ನಾನು, ನನಗೆ ಇದು ಜಾಗದ್ದು ಡೆವಲಪ್ ಮಾಡೋದಿತ್ತು. ಅದರ ನಂತರ ಅದನ್ನು ಒಂದು ಒಳ್ಳೆ ರೀತಿಯಿಂದ ಮಾಡೋಣ, ಊರಲ್ಲಿ ಒಂದು ಮಾಡೆಲ್ ಟೈಪ್ ಆಗಲಿ, ಇದು ಡೆವಲಪ್ ಆಗಲಿ. ನಾವು ಬೇರೆ ಜಮೀನಿಗೆ ಕಂಪೇರ್ ಮಾಡಿದಾಗ ಇದರಲ್ಲಿ ಏನೋ ಒಂದು ವಿಶೇಷತೆ ಕಂಡು ಬರಬೇಕು ಹೇಳುವ ಉದ್ದೇಶದಿಂದ ಇದರಲ್ಲಿ ಸಾಕಷ್ಟು ಪರಿಶ್ರಮ ಹಾಕಿದ್ದೇನೆ. ಯಾಕಂದರೆ ಕಲ್ಲು ಭೂಮಿ ಇದ್ದದ್ರಿಂದ ಅದನ್ನು ಕಡಿದು ಅದು ಕಲ್ಲು ತೆಗೆದು ಮತ್ತು ಮಣ್ಣು ತಂದು ಹೊರಗಡೆಯಿಂದ ಮಣ್ಣು ತಂದು ತುಂಬಿ ಫಿಲ್ಲಿಂಗ್ ಮಾಡಿ ಅದರ ನಂತರ ಗಿಡ ನೆಟ್ಟಿದ್ದೇನೆ. ಹಾಗಾಗಿ ತುಂಬ ಪರಿಶ್ರಮ ಇದೆ. ಮತ್ತು ಬಾವಿ ತೋಡದ್ದು ಬೋರು ಇದೆ ನನ್ನ ಹತ್ರ, ಒಂದು ನೀರು ಸಾಕಷ್ಟು ನೀರಿನ ಅವೈಲೇಬಿಲಿಟಿ ಇನ್ಕ್ರೀಸ್ ಮಾಡಿಕೊಂಡದ್ದು. ಮತ್ತು ಇಂಗು ಗುಂಡಿಯಿಂದ ನನ್ನ ಸ್ವಂತದ್ದು ಬಾವಿ ಅಲ್ಲದೆ ನೆರೆಹೊರೆಯವ್ರದ್ದು ಬಾವಿನೂ ರೀಚಾರ್ಜ್ ಆಗುವಂಗ ಮಾಡಿದ್ದೇನೆ. ಇದೇ ರೀತಿಯಲ್ಲಿ ಕೆಲಸ ಮುಂದುವರಿತಾ ಇದೆ. ನನಗೆ ಇದರಲ್ಲಿ ನಾನು ನನ್ನ ಹೆಂಡತಿಗೆ ಇಲ್ಲಿ ಇದ್ದುಕೊಂಡು ನಾವು ಖುಷಿಯಾಗಿದ್ದೇವೆ ಇದನ್ನು ಮಾಡಿಕೊಂಡು. ಇಂಗು ಗುಂಡಿ ಮಾಡಿದ್ರಲ್ಲ, ಹೇಗೆ ಮಾಡಿದ್ದನ್ನ ಮತ್ತೆ ಅದರಿಂದ ಎಷ್ಟು ನೀರು ಸಂಗ್ರಹ ಆಗುತ್ತೆ, ಎಷ್ಟು ಇಂಗುತ್ತೆ ಏನು? ಇಂಗು ಗುಂಡಿ ನಾನು ಸ್ವಂತದ್ದು ನಾಲೆಜ್ ಪ್ರಕಾರ ಮಾಡಿದ್ದು, ಆ ಸರ್ಕಾರದ್ದು ಇದು ಗೊತ್ತಿತ್ತು ನನಗೆ ನಾರ್ಮ್ಸ್ ಏನಿದೆ ಹೇಳಿ. ಅದೇ ನಾನು ಇದು ಬೇಸಿಕಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಹೇಳ್ತಾರಲ್ಲ, ಮಳೆ ನೀರನ್ನು ಸಂಗ್ರಹಿಸೋದು. ಅದ್ರ ಪ್ರಕಾರ ಒಂದು ಎಲ್ಲಿ ನೀರು ಹೆಚ್ಚಿಗೆ ಹೋಗ್ತದೆ ನನ್ನ ಮನೆಯಿಂದ ನಮ್ಮ ಜಾಗದಿಂದ ಒಟ್ಟುಗೂಡ್ತದೆಯೋ ಅಲ್ಲಿ ಇಂಗು ಗುಂಡಿ ಮಾಡಿದ್ದೇನೆ. ಅದರಿಂದ ಎರಡು ಟ್ಯಾಂಕ್ ಮಾಡಿದ್ದೇನೆ. ಒಂದೇ ಮೇಲಿನ ಸ್ಟೇಜಿಗೆ ಒಂದು ಟ್ಯಾಂಕ್ ಇದೆ, ಅಲ್ಲಿ ತುಂಬಿದ ನಂತರ ಕೆಳಗಿನ ಸ್ಟೇಜಿನ ಟ್ಯಾಂಕಿಗೆ ಹೋಗ್ತದೆ. ಅದನ್ನು ತುಂಬಿದ ನಂತರ ಕ್ರಮೇಣವಾಗಿ ಅದು ಸುತ್ತಮುತ್ತಲಿದ್ದ ಬಾವಿಗೆ ರೀಚಾರ್ಜ್ ಆಗ್ತದೆ ಅದು ಆ ನೀರಿನಿಂದ. ಅದು ಈಗ ನೀವು ತೋಡು ಬಾವಿ ತೋಡ್ಸಿರಿ, ನೀರು ಯಾವ ವರ್ಷದ ಎಲ್ಲ ಕಾಲದಲ್ಲಿ ಇರುತ್ತೆ? ವರ್ಷದಲ್ಲಿ ಪೂರ್ತಿ ಏಪ್ರಿಲ್ ಮೇದಲ್ಲಿ ಲಾಸ್ಟ್ ವರೆಗೆ ಒಂದು 5-6 ಫುಟ್ ನೀರು ನನ್ನ ಬಾವಿಯಲ್ಲಿ ಇದ್ದೇ ಇರ್ತದೆ. ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಆಗಿಲ್ಲ. ಕಲ್ಲು ಭೂಮಿಯಲ್ಲಿ ಅದು ಹೊರಗಿಂದ ಮಣ್ಣು ತಂದು ನಾವು ಗಿಡಗಳನ್ನ ಹಾಕಿ ಬೆಳೆಸ್ತೀವಿ. ನಾನು ನೋಡ್ತಾ ಇದ್ದೀವಿ ಅನೇಕ ಮಾವಿನ ಆಗ್ಬೋದು, ತೆಂಗಾಗ್ಬೋದು, ಮತ್ತೆ ಗೇರಾಗ್ಬೋದು, ಇವುಗಳನ್ನ ಬೆಳೆಸಿದಿರಿ ಸಾಕಷ್ಟು. ಉತ್ಕೃಷ್ಟವಾಗಿ ಉತ್ಪನ್ನ ಬರ್ತಾ ಇದೆ, ಮಾಗಿ ಹಣ್ಣು ಅವೆಲ್ಲ ಸಿಗ್ತಾ ಇದೆ, ಹಂಗನ್ಸುತ್ತಾ? ಹೌದು, ಈಗ ಸುಮಾರು 7-8 ವರ್ಷದಿಂದ ಒಂದೊಂದೇ ಫಲ ಕೊಡ್ಲಿಕ್ಕೆ ಶುರು ಆಗಿದೆ. ತೆಂಗು ಆಗಲಿ ಮಾವಿಂದು ಮೊದಲೇ 4ನೇ ವರ್ಷಕ್ಕೆ ಶುರು ಆಗಿತ್ತು ನೆಟ್ಟಿದ್ದು. ಅದನ್ನಂತ ಕಸಿ ಗಿಡ ಇದೆಲ್ಲ, ಹಾಗಾಗಿ ಬೇಗ ಫಲ ಬರ್ತದೆ ಅದು ಮಾವಿಂದು. ಸುಮಾರು 100 ರತ್ನಗಿರಿ ಆಪೋಸ್ ಗಿಡ ಹಚ್ಚಿದ್ದೇನೆ, ಅದರಿಂದ ಮಾವಿನ ಫಲನೂ ಒಳ್ಳೆ ಬರ್ತದೆ. ಅದನ್ನ ನಂತರ ಮಧ್ಯ ಮಧ್ಯದಲ್ಲಿ ಎಲ್ಲಿ ಜಾಗ ಇದೆಯೋ, ಗ್ಯಾಪ್ ಇದೆಯೋ, ಅಲ್ಲಿ ಕ್ಯಾಶ್ಯೂ ಗಿಡ ಹಚ್ಚಿದ್ದೇನೆ, ಅದು ಫಲ ಕೊಡ್ತದೆ. ಅದರ ನಂತರ ತೆಂಗಿನ ಸಸಿಯನ್ನು ಸೈಡ್ನಲ್ಲೆಲ್ಲ ಎಲ್ಲೆಲ್ಲಿ ಜಾಗ ಇದೆಯೋ ಅನುಕೂಲ ಇದೆ ಅಲ್ಲಿ ಅದರ ತೆಂಗಿನ ಸಸಿ ಹಚ್ಚೋದ್ರಿಂದ ತೆಂಗಿನಕಾಯಿ ಚೆನ್ನಾಗಾಗ್ತದೆ. ಮತ್ತು ಎಲ್ಲದಕ್ಕೂ ಮಾರ್ಕೆಟ್ ಇದೆ ಇಲ್ಲಿ, ತಗೊಂಡು ಹೋಗ್ತಾರೆ, ಅದರಿಂದ ಏನು ಸಮಸ್ಯೆ ಇಲ್ಲ. ಸಾಕಷ್ಟು ಈಗ ತುರ್ತ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೇನೋ ಅದರ ಅಷ್ಟು ರಿಟರ್ನ್ ಬರ್ತದೆ, ಮೇಲಾಗಿ ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಖರ್ಚು ಎಷ್ಟು ಬಂತು ಇಷ್ಟೆಲ್ಲ ಅಭಿವೃದ್ಧಿ ಪಡಿಸಬೇಕಾದಾಗ? ಭೂಮಿ ಅಭಿವೃದ್ಧಿ ಪಡಿಸೋದು ಅಲ್ಲಿ ಖರ್ಚಿತ್ತು. ಹೌದು, ಭೂಮಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಖರ್ಚು ಇದ್ದೇ ಇರ್ತದೆ. ಯಾಕಂದ್ರೆ ಇನಿಷಿಯಲಿ ನಮ್ಮ ಸ್ವಂತದ ಇನ್ವೆಸ್ಟ್ಮೆಂಟ್ ಹಾಕ್ಲೇಬೇಕು, ಇಲ್ದಿದ್ರೆ ನಾವು ಇನ್ವೆಸ್ಟ್ಮೆಂಟ್ ಹಾಕ್ತೆ ನಾವು ಏನು ಡೆವಲಪ್ ಮಾಡದೆ ನಮ್ಗೆ ಹಣ ಸಿಗಬೇಕು ಹೇಳಿದ್ರೆ ಸಿಗುವಂಗಿಲ್ಲಲ್ಲ. ಅದಕ್ಕಾಗಿ ಪ್ರತಿಯೊಂದು ಮೊದಲನೇದಾಗಿ ಜಮೀನನ್ನು ತಯಾರು ಮಾಡಿಕೊಳ್ಳೋದು, ಎರಡನೇದು ನೀರಿನ ವ್ಯವಸ್ಥೆ, ಅದರ ನಂತರ ಬೇಕಾದದ್ದು ಗೊಬ್ಬರ ಬೇಕೇ ಬೇಕು, ಅದರ ನಂತರದ ವಿಷಯ. ಇದು ಎರಡು, ನೀರು ಮತ್ತು ಜಾಗ, ಅದು ಮೊದಲು ಬೇಕಾದದ್ದು. ಅದನ್ನು ತಯಾರು ಮಾಡಿಕೊಳ್ಳಿಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಸುತ್ತಗಡೆ ಗೋಡೆ ಕಟ್ಟುದು, ಬೌಂಡ್ರಿ ವಾಲ್ ಅದು ಮೊದಲೇ ಕಟ್ಟಿದ್ ನಾನು ತಗೊಂಡ ನಂತರ ಬೌಂಡ್ರಿ ವಾಲ್ ಕಟ್ಟಿದ್ದೇನೆ, ಅದಕ್ಕೂ ಇದು ಇನ್ವೆಸ್ಟ್ಮೆಂಟ್ ಇದೆ. ಮತ್ತು ಪ್ರಿವೆನ್ಷನ್ ಬೇರೆ ಪ್ರಾಣಿಗಳಿಂದ, ಇದು ಮಂಗ ಮತ್ತು ಬಾಕಿ ಇಂದ. ನನ್ನ ಈ ಪ್ಲಾಟಿನ ಮುಂದಗಡೆಗೆ ಫಾರೆಸ್ಟ್ ಜಮೀನ್ ಇದೆ ಇದು, ಹಾಗಾಗಿ ಅಲ್ಲಿಂದ ಎಲ್ಲ ಏನಾದರೂ ವನ ಪ್ರಾಣಿಗಳು ಬರ್ತವೆ, ಒಳಗೆ ಹೋಗ್ತದೆ, ಹಂದಿ ಬರ್ತದೆ, ಅದಕ್ಕೆಲ್ಲ ನಾವು ಸಾಕಷ್ಟು ಪ್ರಿಕಾಷನ್ ತಗೊಳ್ಬೇಕು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ. ನಂತರ ನಾವು ಅಂದರೆ ರೈತಾಪಿ ಕೆಲಸ ಹೇಳಿದ್ರೆ ನಾವು ಯಾವಾಗ್ಲೂ ಅಟೆಂಟಿವ್ ಇರಬೇಕು ಅದರ ಬಗ್ಗೆ. ಹೌದು, ಮರೀಲಿಕ್ಕೆ ಆಗುದಿಲ್ಲ, ಅದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಬೇಕು, ಅಂದ್ರೇನೆ ನಾವು ಎಂಜಾಯ್ ಮಾಡಬಹುದು. ಇಲ್ದಿದ್ರೆ ಮನಸ್ಸಿಗೆ ಬಹಳ ಬೇಜಾರಾಗ್ತದೆ, ಯಾಕಂದ್ರೆ ನಾವು ಒಂದು ಕೆಲವು ತಿಂಗಳುಗಟ್ಟಲೆ ಪರಿಶ್ರಮ ಮಾಡಿ ತಯಾರು ಮಾಡಿದ್ದು ಒಂದೇ ರಾತ್ರಿ ಬೆಳಗಾಗುವವರೆಗೆ ಹಾಳಾಯ್ತು ಹೇಳಿದ್ರೆ ತುಂಬಾ ನಮ್ಗೆ ಬೇಸರ ಆಗ್ತದೆ. ಅದಕ್ಕಾಗಿ ಅದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಈಗ ಒಂದೊಂದಕ್ಕೂ ಒಂದೊಂದು ಕೆಲಸವನ್ನು ಮಾಡಬೇಕು. ಸುತ್ತ ಕಡೆ ಗೋಡೆಯನ್ನು ಕಟ್ಟಿದಾಗ ಹಂದಿ ಬರಲ್ದನ್ನು ತಡೆಗಟ್ಟಬಹುದು, ಆದ್ರೆ ಮಂಗದ ಕಾಟ ಒಂದು ಸ್ವಲ್ಪ ಇದೆ, ಅದಕ್ಕೆ ಏನ್ ಮಾಡಿದಿರಿ? ಮಂಗದ ಇನಿಷಿಯಲಿ ನನಗೆ ಇಲ್ಲಿವರೆಗೆ ಏನು ತೊಂದರೆ ಯಾಕೆ ಹೇಳಿದ್ರೆ, ನಂದು ಓಪನ್ ಗ್ರೌಂಡ್ ಇದ್ದದ್ರಿಂದ, ಓಪನ್ ಜಾಗ ಇದ್ದದ್ರಿಂದ ಮಂಗಕ್ಕೆ ಮರ ಬರಬೇಕಾಗ್ತದೆ ಹತ್ತು ಹಾರ್ ಬರಲಿಕ್ಕೆ. ಆ ಪರಿಸ್ಥಿತಿ ಈಗ ತುರ್ತಾ ಇಲ್ಲ, ದೊಡ್ಡ ಮರ ಇಲ್ಲ ಅದಕ್ಕೆ. ಹಾಗಾಗಿ ಬಹಳ ಕಡಿಮೆ, ಒಂದೆರಡು ಸಲ ಅಷ್ಟೇ ಬರ್ತದೆ ವರ್ಷದಲ್ಲಿ, ಹೆಚ್ಚಿಗೆ ಈಗ ತುರ್ತಾ ಬರುವುದಿಲ್ಲ. ಯಾಕಂದ್ರೆ ಅದಕ್ಕೆ ದೊಡ್ಡ ದೊಡ್ಡ ಮರ ಬೇಕಾಗ್ತದೆ ಸುತ್ತಮುತ್ತಲು ಬೌಂಡ್ರಿ ವಾಲ್ನ ಸಂಗಡ, ಅದು ಹಾರ್ ಬರಲಿಕ್ಕಾಗ್ತದೆ. ಅದು ಸ್ವಲ್ಪ ಓಪನ್ ಗ್ರೌಂಡ್ ಇದೆ ಹೇಳಿದ್ರೆ ಅಷ್ಟೊಂದು ಧೈರ್ಯ ಮಾಡುವುದಿಲ್ಲ ಒಳಗೆ ಹೋಗ್ಲಿಕ್ಕೆ. ಅದು ಗಿಡ ಸಣ್ಣ ಇದಾವು, ಅವಕ್ಕೆ ಕೈಗೆ ಸಿಕ್ಬಿಡ್ತೀವಿ ನಾವು, ಇವೆಲ್ಲ ಹೆದರಿಕೆ ಇರ್ಬೋದು. ಹೆದರಿಕೆ ಇದೆ. ಮತ್ತು ನಾವು ನನ್ನ ಇದು ಪ್ರಿವೆಂಟಿವ್ ಏನಾದರೂ ನಾವು ಯೂಸ್ ಇದು ಮಾಡ್ತೇವೆ. ಅದರ ಬಗ್ಗೆ ನನ್ನ ಹತ್ರ ಯಾರ್ ಗನ್ ಇದೆ, ಆ ಯಾರ್ ಗನ್ ಇಂದ ನಾವು ಇದು ಮಾಡ್ತೇವೆ, ಅದರಿಂದ ಓಡೋಗ್ತದೆ ಹೊರಗೆ ತೆಗೆದಂತ ಕೂಡಲೇ. ಮೀಟರಿಂದ ನೇರವಾಗಿ ಭೂಮಿಗೆ ಬಂದಾಗ, ಕೃಷಿಗೆ ಬಂದಾಗ, ತೋಟಗಾರಿಕೆ ಮಾಡಬೇಕು ಅನಿಸಿದಾಗ ಯಾವ ಅನುಭವ ನಿಮ್ಮ ಕೈ ಹಿಡಿತು? ಇಲ್ಲಿ ನಾನು ಮಿಲಿಟ್ರಿಯಿಂದ ರಿಟೈರ್ ಆದ ನಂತರ ನಾನು ಒಂದು 7-8 ವರ್ಷ ನಾನು ಹೇಳಿದ್ನಲ್ಲ ಇದು ಗ್ರಾಮೀಣ ವಿಕಾಸ ಮಂತ್ರಾಲಯ ಭಾರತ ಸರ್ಕಾರದಲ್ಲಿ ಕೆಲಸ ಮಾಡಿದ್ರಿಂದ ನಾನು ನನ್ನ ಇದು ರಿಟೈರ್ಮೆಂಟ್ ಆದ ನಂತರ ಅವ್ರ ಸಂಗಡ ಗ್ರಾಮೀಣ ವಿಕಾಸ ಮಂತ್ರಾಲಯದ ಸಂಗಡ ಕೆಲಸ ಮಾಡಬೇಕಿದ್ರೆ ಸುಮಾರು ದೇಶದ 26 ಜಿಲ್ಲೆಗಳಲ್ಲಿ ನಾನು ತಿರುಗಾಡಿದ್ದೇನೆ. ಒಂದೊಂದು ತಿಂಗಳು ಗಟ್ಟಲೆ ನಾನು ಆ ಜಿಲ್ಲೆಯಲ್ಲಿ ತಿರುಗಾಡಿದ್ದೇನೆ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ. ಹಾಗಾಗಿ ನನಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ, ಗ್ರಾಮೀಣ ಭಾಗದಲ್ಲಿ ಯಾವ್ಯಾವ ಸಮಸ್ಯೆ ಇದೆ, ಯಾವ ರೀತಿ ಮಾಡ್ತಾರೆ ಜನರು ಅಲ್ಲಿ ಕೆಲಸ ಹೇಳುದು ಅನುಭವ ಒಂದು ಬಂದದ್ರಿಂದ ನನಗೆ ಅದರಲ್ಲಿ ಸ್ವಲ್ಪ ಆಸಕ್ತಿ ಬಂತು. ನನ್ನ ಜಾಗನೂ ಯಾಕೆ ಡೆವಲಪ್ ಮಾಡಬಾರ್ದು, ನಾನು ಇದೇ ರೀತಿಯಲ್ಲಿ ಏನಾದರೂ ಮಾಡಿ ಮಾಡಬಾರ್ದು ಹೇಳಿ ಆ ಪ್ರೇರಣೆಯಿಂದ ನಾನು ಈ ಕೆಲಸ ಶುರು ಮಾಡಿದ್ದೇನೆ. ಇಲ್ಲಿ ಸ್ಥಳೀಯವಾಗಿ ಇರುವಂತಹ ಜ್ಞಾನವನ್ನು ಬಳಸ್ಕೊಂಡ್ರೆ ಏನಾದರೂ ಸ್ಥಳೀಯವಾಗಿ ಏನಾದರೂ ಇದ್ದ ಜ್ಞಾನ ಒಂದೇ ಅಲ್ಲ, ಸ್ಥಳೀಯವಾಗಿ ಯಾವ ಯಾವ್ದು ಇದು ಕೆಲಸ ನಡೀತದೆ ಅದನ್ನು ಇದರಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಉದಾಹರಣೆಗೆ ಈ ಕ್ಯಾಶ್ಯೂ ಪ್ಲಾಂಟೇಶನ್, ಕ್ಯಾಶ್ಯೂ ನಮ್ಮ ಈ ಲೋಕಲ್ ಇದರಲ್ಲಿ ನಡೀತದೆ, ಬಾಕಿ ಕಡೆಯಲ್ಲಿ ಹೆಚ್ಚಿಗೆ ಅದು ಕ್ಯಾಶ್ಯೂದ ಬೆಳೆ ಆಗುದಿಲ್ಲ, ಇಲ್ಲಿ ಆಗ್ತದೆ. ಅದಕ್ಕಾಗಿ ನಾನು ಇಲ್ಲಿ ಕಸಿ ಗಿಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಕಾರ್ಪೊರೇಷನ್ ಇಂದ ಗಿಡಗಳನ್ನು ತಂದುಕೊಂಡು ನೆಟ್ಟು ಅದನ್ನು ಉಪಯೋಗಿಸಿದ್ದೇನೆ. ಹಲಸಿನ ಗಿಡನೂ ಇದೆ ನನ್ನಲ್ಲಿ, ಮತ್ತು ಕಾಳುಮೆಣಸು ಇದು ಲೋಕಲ್ ಆಗಿ ಅದು ಪ್ಲಾಂಟ್ ಸಿಗ್ತದೆ ಇಲ್ಲಿ, ಅದನ್ನು ಹಚ್ಚಿ ಇದು ಮಾಡಿದ್ದೇನೆ. ಆಳು ಬೇಕಾಗುತ್ತೆ, ಆಳು ದುಡಿಯೋರು ಯಾರೂ ಇಲ್ಲ ಅಂತಿರ್ತಾರೆ. ಈಗ ತಮಗೆ 76 ವರ್ಷದ ಹರೆಯ, ಈ ಸಂದರ್ಭದಲ್ಲಿ ಇಡೀ ತೋಟವನ್ನ 2-3 ಸಲ ಸುತ್ತಾಕಿ ಬರ್ತಿದ್ದೆ ನಾನು. ಮತ್ತೆ ಒಂದ್ ಕಡೆ ತೆಂಗಿನಕಾಯಿ ಬೀಳ್ತಾ ಇರುತ್ತೆ, ಇನ್ನೊಂದ್ ಕಡೆ ಹಣ್ಣು, ಒಂದ್ ಟ್ರಕ್ ಎರಡು ಟ್ರಕ್ ಅಲ್ಲಿಂದ ತಕೊಂಡ್ ಬಂದು ಯೂಸ್ ಮಾಡ್ತೇವೆ ನಾವು. ಪ್ರತಿ ವರ್ಷನೂ ಹಾಕ್ಲೇಬೇಕು? ಹಾಕ್ಲೇಬೇಕು, ಒಂದಕ್ಕಲ್ಲ ಒಂದು ಬೇಕೇ ಬೇಕು. ಮೇಲಾಗಿ ನಮ್ಮ ಇಲ್ಲಿ ಬಿದ್ದದ್ದು ಇದ್ದ ತೆಂಗಿನ ಗಿಡದ್ದು ವೇಸ್ಟು, ಮಾವಿನ ಗಿಡದ ವೇಸ್ಟು, ಎಲ್ಲ ಯಾವ ಗಿಡದ ವೇಸ್ಟ್ ಎಲ್ಲ ಇದೆ ಅದೆಲ್ಲ ಈ ಗಿಡಕ್ಕೆ ಯಾವ್ಯಾವ ಗಿಡಕ್ಕೆ ಅನುಕೂಲ ಇದೆ ಅದಕ್ಕೆ ಹಾಕಿ ಅದನ್ನು ಉಪಯೋಗಿಸ್ತೇವೆ. ಅಲ್ಲಲ್ಲಿ ಒಳ್ಳೇದು, ಯಾಕಂದ್ರೆ ಆ ಮಾವಿನ ಗಿಡಕ್ಕೆ ನಾವು ಪೋಷಕ ಇದು ಹಾಕ್ತೇವೆ, ಅದರ ಸಂಗಡ ಇದು ಇದ್ರೆ ಅದು ಹೆಚ್ಚು ಮೇಲೆ ಹೋಗ್ಲಿಕ್ಕೆ, ಮಾವಿನ ಗಿಡಕ್ಕೆ ತೊಂದರೆ ಕೊಡುವಂಗ ಇಡ್ಲಿಲ್ಲ ನಾನು. ಅದು ಎಷ್ಟು ಹೈಟಿಗೆ ಬೇಕೋ ಅಷ್ಟೇ ಹೈಟಿಗೆ ಇಟ್ಟುಕೊಂಡು ಕಟ್ ಮಾಡ್ತೇವೆ, ಮತ್ತು ಅದಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಅಲ್ಲಿ ಇಳುವರಿ ಏನು ಕಡಿಮೆ ಆಗಲ್ಲ, ಹಂಗೆ ಮಾಡೋದು ಇಳುವರಿ ಕಡಿಮೆ ಆಗುದಿಲ್ಲ. ಎಲೆನೂ ಹಾಗೆ ಈ ಗಿಡಕ್ಕೂ ತೊಂದರೆ ಆಗಬಾರ್ದು, ಮತ್ತೆ ಅದೇ ಗಿಡಕ್ಕೂ ಕೂಡ ತೊಂದರೆ ಆಗಬಾರ್ದು, ಅದನ್ನೆಲ್ಲಾನು ಗಮನಿಸಿರಿ. ಅಡಕೆ ಗಿಡಕ್ಕೆ ಡೆವಲಪ್ ಆಗಲಿಕ್ಕೆ ಮತ್ತು ಸರಿಯಾಗಿ ತಯಾರಾಗಲಿಕ್ಕೆ, ಅದೇ ರೀತಿಯಿಂದ ಆದಷ್ಟು ನಾನು ಕೆಲವೊಂದು ಜಾಗದಲ್ಲಿ ಅದು ಸೈಂಟಿಫಿಕಲಿ ಕರೆಕ್ಟ್ ಅದು. ಮತ್ತೆ ಮಾವಿನ ಗಿಡಗಳು ಪ್ರತಿ ವರ್ಷ ಫಲ ಕೊಟ್ಟ ನಂತರ ಎಲೆ ಉದುರಿಸ್ತವು, ಒಣಗಿದಂಗೆ ಕಾಣಿಸ್ತವು, ಅಥವಾ ಒಂದೊಂದು ಟೊಂಗಿ ಮುರಿಬಹುದು, ಏನೇನೋ ಆಗ್ಬಹುದು, ಅಥವಾ ಅಡ್ಡಾದಿಡ್ಡಿ ಬೆಳೆದಿರ್ತವು. ಅವುಗಳನ್ನ ನೀಟಾಗಿ ಕಟ್ ಮಾಡಿ ಒಣಗಿದ್ದು ತೆಗೆದು ಅವು ಎಲ್ಲವನ್ನು ಕೂಡ ಒಂದು ಹಂತದಲ್ಲಿ ಮಾಡಿದಾಗ ಆ ಗಿಡ ಮತ್ತೆ ಹಸಿರಾಗಿ ಬೆಳೆದಾಗ ಬಹಳ ಫಲವತ್ತಾಗಿ ಬೆಳೆಯುತ್ತೆ. ಅದನ್ನು ಪ್ರತಿ ವರ್ಷ ಮಾಡ್ತಾ ಇರಬೇಕು. ಹೌದು, ಅದನ್ನು ನಾವು ಫಲ ಬಂದ ಮುಗಿದ ನಂತರ ಅದಕ್ಕೆ ಈ ವರ್ಷ ಬಂದದ್ದು ಟೊಂಗೆ ಇರ್ತದಲ್ಲ, ಫಲ ಬಂದದ್ದು ಡೇಟ್ ಇರ್ತದೆ, ಅದೆಲ್ಲ ತೆಗಿಬೇಕಾಗ್ತದೆ. ತೆಗೆದ ಮಾತ್ರ ಹೊಸದಾಗಿ ಚಿಗುರು ಬಂದು ಹೂ ಬಿಡ್ತದೆ ನೆಕ್ಸ್ಟ್ ಸೀಸನ್ನಲ್ಲಿ, ಅದನ್ನು ಮಾಡಬೇಕು. ಒಣಗಿದ್ದು ನೀವು ಹೇಳಿದಾಗ ಒಣಗಿದ್ದು ಮತ್ತು ಅದರ ಮೇಲೆ ಬೇರೆ ಬೇರೆ ಏನಾದರೂ ಏನು ಗಿಡ ಬಿಡ ಬೆಳೆದದ್ದಾದರೆ ಅದನ್ನು ತೆಗಿಬೇಕು. ಒಣಗಿದ್ದು ಕಟ್ ಮಾಡಿ ತೆಗಿಬೇಕಾಗ್ತದೆ, ಮತ್ತು ಅದಕ್ಕೆ ಸ್ವಲ್ಪ ಬುಡದಲ್ಲಿ ಎಲ್ಲ ಸ್ವಲ್ಪ ತಯಾರಿ ಮಾಡಿ ಸ್ವಲ್ಪ ಮಣ್ಣು ಏರಿಸಿ ಬಾಕಿ ಏನು ಕೆಮಿಕಲ್ಸ್ ಏನಾದರೂ ಇದು ಸುಣ್ಣ ಬೆಣ್ಣ ಬೇಕಾದರೆ ಅದನ್ನು ಹಾಕಿ ತಗೊಂಡ್ರೆ ಅದರ ಬಗ್ಗೆ ನಿಮಗೆ ತುಂಬ ಆಭಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ರೈತ ಬಂಧುಗಳೇ, ಇದುವರೆಗೂ ಕುಮಟಾ ತಾಲೂಕು ಮಿರ್ಜಾನಿನ ಮಾಜಿ ಲೆಫ್ಟಿನೆಂಟ್ ಕರ್ನಲ್ ಪಾಂಡುರಂಗ್ ಎಂ ನಾಯ್ಕ ಅವರ ತೋಟಗಾರಿಕೆ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. ಇದರ ಇದರ ಇದರ ಹಮ್ ಬೋಲ್ ರಹಾ ಹೈ ತೇರೆ ಬೀಜು ಕಾ

ಬೊಗ್ರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳೋಗಿನೋ ಲಾಡು ಕೈ ಬೊಗ್ರಿ ಕಳಗಿನು ನಾರಾಯಣ ಸ್ವಾಮಿಯೋ ಲಾಡೆ ಬಾರಂದೆ ಕಳೋಗಿನೋ ಲಾಡು ತರೆಗೆ ಮಂಗನ ಮರಿ ಕಂಟೀರೋ ಲಾಡಿ ಬಾರಂದೆ ಕಳೋಗಿರೋ ಲಾಡು ಕೈಗನೆ ಮಂಗನ ಮರಿ ಕಟ್ಟಿರೋ ಲಾಡೆ ಬಾರಂದೆ ಕಳೋಗಿರೋ ಲಾಡೆ ಬಾರದೆ ಕಳಗಿನೋ ನಾರಾಯಣ ಸ್ವಾಮಿಯೋ ತೂಗ ಬಾರಂದೆ ಕಳೋಗಿನೋ ಲಾಡೆ ಬಾರಂದೆ ಕಳಗಿನು ನಾರಾಯಣ ಸ್ವಾಮಿಯೋ ತೂಗ ಬಾರಂದೆ ಕಳೋಗಿನೋ ಹಬ್ಬ ಮಾಡಿ ಎಲ್ಲಾರು ಕೂಡ್ಕೊಂಡು ಶಿಶು ಮಾವ ಉಂಗುಲ ತಂದು ಹಾಕಿದಾಗ ಹೇಳ್ತಿರು ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರೆ ಮಾವೋ ಮುದ್ದು ಕಂದಗೆ ಒಬ್ಬನೇ ಮಾವನೋ ಗದ್ದುಗೆ ಮ್ಯಾನೆ ಎರಿ ಮಾವೋ ಗದ್ದೋಗಿ ಮನಿ ಎರಿ ಮಾವ ಕಂದನ ಮಾವೋ ಮುದ್ದು ಬಾರಂದೆ ಕರಾವನೋ ಗದ್ದೋಗಿ ಮನಿ ಎರಿ ಮಾವ ನಿನ್ನಲೆ ಮಾವೋ ಎಂದು ಬಾರಂದೆ ಕರಿದನೋ ಮುದ್ದು ಬಾರಂದೆ ಕರವನು ಕಂದನ ಮಾವೋ ಮುದ್ರೆ ದುಂಗುಲು ಇಡೋವಾನೋ ಬಾರಂದೆ ಕರದನು ನಿನ್ನಲೆ ಬಾವೋ ಕೈಗೆ ಮಂಗುಲ್ವೇಲಿಡಿದಾನೋ ಮುದ್ರೆ ದುಂಗುಲ್ವಾಲಿಡವನು ಕಂದನ ಮಾವೋ ಲಿದ್ದಿ ಬುದ್ಧಿ ಮಾತಾ ಎಳೋವಾನೋ ಉಂಗುಳ್ವೇಡುವನು ನಿನ್ನಲೆ ಮಾವೋ ಮುದ್ದೆ ಬಾರಂದೆ ಎಳುವನೋ ಮುದ್ದು ಒಳಬ್ಯಾಡಂದನು ನಳವನು ನಮ್ಮಲೆ ಕಂದೋ ಕೊಡನ ನೀರಲ್ಲ ದುಡೋಬೇನೋ ಮುದ್ದೆ ಬಾರಂದೆ ನಂದನು ನಮ್ಮಲೆ ಕಂದೋ ಕೊಡವನ ನೀರಲ್ಲ ದುಡೋಬಿನೋ ಕೊಡರ ನೀರಲ್ಲ ದುಡುಬಿನು ನಮ್ಮಲೆ ಕಂದೋ ಲಾಡು ಲಂಗಳವೇ ಕೆಚೋರದೋ ಕೊಡನಲ ನೀರಲ್ಲ ದುಡುಬಿನು ನಮ್ಮಲೆ ಕಂದೋ ಲಂಗಳ ನೀರಲ್ಲ ಕೆಚೋರದೋ ಅಂಗಳ ನೀರಲ್ಲ ಕೆಸರದು ನಮ್ಮಲೆ ಕಂದೋ ತಾಯೇ ಬಂದೆ ಕಂದ ಬೋಯೋವಾಳೋ ಅಂಗಳ ನೀರಲ್ಲ ಕೆಸರದು ನಮ್ಮಲೆ ಕಂದೋ ತಾಯೇ ಬಂದೆ ಕಂದ ನೆಗಿದಾಳೋ ಬೇಡ ನಮ್ಮ ಕಂದಗೆ ಬೋಯ್ ಬೇಡ ನಮ್ಮಲೆ ಕಂದಗೆ ಒಡದೋರ ಕೈಯ ಮುರಿಬೇಕೋ ಒಡಿಬೇಡಿ ನಮ್ಮ ಕಂದೆ ಬೈಬೇಡಿ ನಮ್ಮಲೆ ಕಂದೋ ಒಡದೋರ ಕೈಯ ಮುರಿ ಕೊಡುವೋ ಒಡದೋರ ಕೈಯ ಮುರಿ ಕೊಡುವೋ ನಮ್ಮ ಕಂದಾಗೆ ಬೊಯ್ದೋರ ಬಾಯ ಮುರಿ ಕೊಡುವೋ ಒಡದೋರ ಕೈಯ ಮುರಿ ಕೊಡು ನಮ್ಮ ಕಂದಾಗೆ ವೈದೋರ ಪ್ರಯ ಮುರಿ ಕೊಡುವೋ ಎಲ್ಲೆಲ್ಲೋ ಕುಂತಿ ಕಾಣಿಳ ತಾಯೆ ಕೇಳೆ ಊರು ಕೇಳಲ ಗರೋ ಜೀರೋ ಊರು ಕೇರ ಬಾಲೆಲ ಕಿರ್ಕಿರು ಪಾಂಡೋರರು ಕಿರು ಬಾಲೆಲ ಗರೋ ಚಿರೋ ಕ್ಯಾರಿಯಾ ಬಾಲೆಲ ಕಿರ್ಕಿರು ಪಾಂಡೋರು ಎಲ್ಲೆಲ್ಲ ಕುಂತಿ ತಾಯಿ ಗರ್ಚಿರು ಕುಂತಿ ತಾಯರು ಎಲ್ಲೆಲ್ಲ ಕುಂತಿ ಕಾಣೋದಿಲ್ಲೋ ಎಲ್ಲೆಲ್ಲು ತಾಯಿ ಕಾಣಿಲ್ಲ ಮಗದೇರೋ ಬಿಂದೆ ತಿರ್ಗೆ ಮನೆಗೆ ಬರೋವಾರೋ.